ನಪೋಭಿರ್ನವೇದೈಶ್ಚ ನ ಜ್ಞಾನೇನಾಪಿ ಕರ್ಮಣ ಹರಿರ್ಹಿ ಸಾಧ್ಯತೆ ಭಕ್ತ್ಯ ಪ್ರಮಾಣಂ ತತ್ವಗೋಪಿಕಾಃ. ಭಕ್ತಿರೇವ ಮುಖ್ಯ, ತಯೈವ ಮುಕ್ತಿ ಸಿದ್ಧ್ಯತೆ. ನ ತಪೋಭಿಃ ನ ವೇದೈಃ ನ ಜ್ಞಾನೇನ ನ ಕರ್ಮಣ. ಏಭಿಃ ತಪಸಾ ವೇದೈಃ ಜ್ಞಾನೇನ ಕರ್ಮಣ ಚ ಮುಕ್ತಿ ದುಃಖಸಾಧ್ಯ ಭವತಿ. ಯಥಾ ಭಕ್ತ್ಯ ಮುಕ್ತಿ ಸಾಧ್ಯತೆ ಹರಿಃ ಸಾಧ್ಯತೆ, ತಥಾ ತಪೋ ವೇದ ಜ್ಞಾನ ಕರ್ಮಭಿಃ ನ ಸಾಧ್ಯತೆ. ತತ್ರ ಗೋಪಿಕಾಃ ಪ್ರಮಾಣಂ, ಗೋಪಿಕಾಃ ಭಕ್ತ್ಯೈವ ಅನಾಯಾಸೇನ ಹರಿಂ ಪ್ರಾಪ್ತಾಃ ಖಲು